ಲಾಜೀರನ ಲಾರೈಕೆ ನಾಲ್ಕು ಟೊಂಗ ತಾನವಾ ಗೊಲ್ಲಮಲ್ಲಮ್ಮ ಕೋಡಲ ಗೊಲ್ಲಮಲ್ಲಮ್ಮ ಕೋಡಲ ನದಿ ಮುದುಲ ಕಿನ್ನೆರ ಲಾಜೀರನ ಲಾರೈಕೆ ನಾಲ್ಕು ಟೊಂಗ ತಾನಮ್ಮ ಗೊಲ್ಲಮಲ್ಲಮ್ಮ ಕೋಡಲ ಗೊಲ್ಲಮಲ್ಲಮ್ಮ ಕೋಡಲ ನದಿ ಮುದುಲ ಕಿನ್ನೆರ ನಲ್ಲಾದೀರನ ಲಾರೈಕೆ ನಲ್ಲಾದೀರನ ಲಾರೈಕೆ ನಲ್ಲಾದೀರನ ಲಾರೈಕೆ ನಲ್ಲಾದೀರನ ಲಾರೈಕೆ ನಲ್ಲಾದೀರನ ಲಾರೈಕೆ ನಾಲ್ಕು ಟೊಂಗ ತಾನಮ್ಮ ಗೊಲ್ಲಮಲ್ಲಮ್ಮ ಕೋಡಲ ಗೊಲ್ಲಮಲ್ಲಮ್ಮ ಕೋಡಲ ನಾಯಿ ಮುದುಲ ಕಿನ್ನೆರ ನಲ್ಲಾದೀರನ ಲಾರೈಕೆ ನಾಲ್ಕು ಟೊಂಗ ತಾನಮ್ಮ ಗೊಲ್ಲಮಲ್ಲಮ್ಮ ಕೋಡಲ ಗೊಲ್ಲಮಲ್ಲಮ್ಮ ಕೋಡಲ ನಾಯಿ ಮುದುಲ ಕಿನ್ನೆರ ಗೊಲ್ಲಮಲ್ಲಮ್ಮ ಕೋಡಲಮ್ಮ ಗೊಲ್ಲಮಲ್ಲಮ್ಮ ಕೋಡಲಮ್ಮ ಗೊಲ್ಲಮಲ್ಲಮ್ಮ ಕೋಡಲಮ್ಮ ಗೊಲ್ಲಮಲ್ಲಮ್ಮ ಕೋಡಲಮ್ಮ ಗೊಲ್ಲಮಲ್ಲಮ್ಮ ಗೊಲ್ಲಮಲ್ಲಮ್ಮ ಲಾದೀರ ತೆಲ್ಲಾರೈಕೆ ತೆಲ್ಲವಾರಂಗ ತಾನವ ಗೊಲ್ಲಮಲ್ಲಮ್ಮ ಕೋಡಲ ಗೊಲ್ಲಮಲ್ಲಮ್ಮ ಕೋಡಲ ನಾಯಿ ಮುದುಲ ಕಿನ್ನೆರ ಲಾದೀರ ತೆಲ್ಲಾರೈಕೆ ತೆಲ್ಲವಾರಂಗ ತಾನಮ್ಮ ಗೊಲ್ಲಮಲ್ಲಮ್ಮ ಕೋಡಲ ಗೊಲ್ಲಮಲ್ಲಮ್ಮ ಕೋಡಲ ನಾಯಿ ಮುದುಲ ಕಿನ್ನೆರ ತೆಲ್ಲಾದೀರ ತೆಲ್ಲಾರೈಕೆ ತೆಲ್ಲಾದೀರ ತೆಲ್ಲಾರೈಕೆ ತೆಲ್ಲಾದೀರ ತೆಲ್ಲಾರೈಕೆ ತೆಲ್ಲಾದೀರ ತೆಲ್ಲಾರೈಕೆ ಲಾದೀರ ತೆಲ್ಲಾರೈಕೆ ತೆಲ್ಲವಾರಂಗ ತಾನವ ಗೊಲ್ಲಮಲ್ಲಮ್ಮ ಕೋಡಲ ಗೊಲ್ಲಮಲ್ಲಮ್ಮ ಕೋಡಲ ನದಿ ಮುದುಲ ಕಿನ್ನೆರ ಲಾದೀರ ತೆಲ್ಲಾರೈಕೆ ತೆಲ್ಲವಾರಂಗ ತಾನವ ಗೊಲ್ಲಮಲ್ಲಮ್ಮ ಕೋಡಲ ಗೊಲ್ಲಮಲ್ಲಮ್ಮ ಕೋಡಲ ನದಿ ಮುದುಲ ಕಿನ್ನೆರ ಗೊಲ್ಲಮಲ್ಲಮ್ಮ ಕೋಡಲಮ್ಮ ಗೊಲ್ಲಮಲ್ಲಮ್ಮ ಕೋಡಲ ಗೊಲ್ಲಮಲ್ಲಮ್ಮ ಕೋಡಲಮ್ಮ ಗೊಲ್ಲಮಲ್ಲಮ್ಮ ಕೋಡಲಮ್ಮ ಗೊಲ್ಲಮಲ್ಲಮ್ಮ ಕೋಡಲಮ್ಮ ಎರ್ರಾದೀರ ಎರ್ರಾರೈಕೆ ಏಡು ಗೊಟ್ಟಂಗ ತಾನವ ಗೊಲ್ಲಮಲ್ಲಮ್ಮ ಕೋಡಲ ಗೊಲ್ಲಮಲ್ಲಮ್ಮ ಕೋಡಲ ನದಿ ಮುದುಲ ಕಿನ್ನೆರ ಎರ್ರಾದೀರ ಎರ್ರಾರೈಕೆ ಏಡು ಗೊಟ್ಟಂಗ ತಾನವ ಗೊಲ್ಲಮಲ್ಲಮ್ಮ ಕೋಡಲ ಗೊಲ್ಲಮಲ್ಲಮ್ಮ ಕೋಡಲ ನದಿ ಮುದುಲ ಕಿನ್ನೆರ ಎರ್ರಾದೀರ ಎರ್ರಾರೈಕೆ ಏಡು ಗೊಟ್ಟಂಗ ತಾನವ ಗೊಲ್ಲಮಲ್ಲಮ್ಮ ಕೋಡಲ ಗೊಲ್ಲಮಲ್ಲಮ್ಮ ಕೋಡಲ ನದಿ ಮುದುಲ ಕಿನ್ನೆರ ರಾಜೀರ ಎರ್ರಾರೈಕ ಏಡು ಗೊಟ್ಟಂಗ ತಾನಮ್ಮ ಗೊಲ್ಲಮಲ್ಲಮ್ಮ ಕೋಡಲ ಗೊಲ್ಲಮಲ್ಲಮ್ಮ ಕೋಡಲ ನದಿ ಮುದುಲ ಕಿನ್ನೆರ ಗೊಲ್ಲಮಲ್ಲಮ್ಮ ಕೋಡಲಮ್ಮ ಗೊಲ್ಲಮಲ್ಲಮ್ಮ ಕೋಡಲಮ್ಮ ಗೊಲ್ಲಮಲ್ಲಮ್ಮ ಕೋಡಲಮ್ಮ ಗೊಲ್ಲಮಲ್ಲಮ್ಮ ಕೋಡಲಮ್ಮ ಗೊಲ್ಲಮಲ್ಲಮ್ಮ ಕೋಡಲಮ್ಮ ಗೊಲ್ಲಮಲ್ಲಮ್ಮ ಕೋಡಲಮ್ಮ ಗೊಲ್ಲಮಲ್ಲಮ್ಮ ಕೋಡಲಮ್ಮ ಅದೀರ ಎರ್ರಾರೈಕೆ ಏಡು ಗೊಟ್ಟಂಗ ತಾನಮ್ಮ ಗೊಲ್ಲಮಲ್ಲಮ್ಮ ಕೋಡಲ ಗೊಲ್ಲಮಲ್ಲಮ್ಮ ಕೋಡಲ ನಾಯಿ ಮುದುಲ ಕಿನ್ನೆರ ರಾಜೀರ ಎರ್ರಾರೈಕೆ ಏಡು ಗೊಟ್ಟಂಗ ತಾನಮ್ಮ ಗೊಲ್ಲಮಲ್ಲಮ್ಮ ಕೋಡಲ ಗೊಲ್ಲಮಲ್ಲಮ್ಮ ಕೋಡಲ ನಾಯಿ ಮುದುಲ ಕಿನ್ನೆರ ಪತ್ತಾದೀರ ಪತ್ತಾರೈಕೆ ಪದಿ ಗೊಟ್ಟಂಗ ತಾನಮ್ಮ ಗೊಲ್ಲಮಲ್ಲಮ್ಮ ಕೋಡಲ ಗೊಲ್ಲಮಲ್ಲಮ್ಮ ಕೋಡಲ ನದಿ ಮುದುಲ ಕಿನ್ನೆರ ಅದೀರ ಪತ್ತಾರೈಕೆ ಪದಿ ಗೊಟ್ಟಂಗ ತಾನಮ್ಮ ಗೊಲ್ಲಮಲ್ಲಮ್ಮ ಕೋಡಲ ಗೊಲ್ಲಮಲ್ಲಮ್ಮ ಕೋಡಲ ನದಿ ಮುದುಲ ಕಿನ್ನೆರ ಪತ್ತಾದೀರ ಪತ್ತಾರೈಕೆ ಪತ್ತಾದೀರ ಪತ್ತಾರೈಕೆ ಪತ್ತಾದೀರ ಪತ್ತಾದೀರ ಪತ್ತಾರೈಕೆ ಪತ್ತಾದೀರ ಪತ್ತಾರೈಕೆ ಪತ್ತಾದೀರ ಪತ್ತಾದೀರ ಪತ್ತಾದೀರ ಪತ್ತಾರೈಕೆ ಪರಿಗೊಟ್ಟಂಗ ತಾನಮ್ಮ ಗೊಲ್ಲಮಲ್ಲಮ್ಮ ಕೋಡಲ ಗೊಲ್ಲಮಲ್ಲಮ್ಮ ಕೋಡಲ ನದಿ ಮುದುಲ ಕಿನ್ನೆರ ಪತ್ತಾದೀರ ಪತ್ತಾರೈಕೆ ಪರಿಗೊಟ್ಟಂಗ ತಾನಮ್ಮ ಗೊಲ್ಲಮಲ್ಲಮ್ಮ ಕೋಡಲ ಗೊಲ್ಲಮಲ್ಲಮ್ಮ ಕೋಡಲ ನದಿ ಮುದುಲ ಕಿನ್ನೆರ ಗೊಲ್ಲಮಲ್ಲಮ್ಮ ಕೋಡಲಮ್ಮ ಗೊಲ್ಲಮಲ್ಲಮ್ಮ ಕೋಡಲಮ್ಮ ಗೊಲ್ಲಮಲ್ಲಮ್ಮ ಕೋಡಲಮ್ಮ ಗೊಲ್ಲಮಲ್ಲಮ್ಮ ಕೋಡಲಮ್ಮ ಗೊಲ್ಲಮಲ್ಲಮ್ಮ ಕೋಡಲಮ್ಮ ಗೊಲ್ಲಮಲ್ಲಮ್ಮ ಕೋಡಲಮ್ಮ ಗೊಲ್ಲಮಲ್ಲಮ್ಮ ಕೋಡಲಮ್ಮ ಗೊಲ್ಲಮಲ್ಲಮ್ಮ ಕೋಡಲಮ್ಮ ಗೊಲ್ಲಮಲ್ಲಮ್ಮ ಕೋಡಲಮ್ಮ ಸಿಟಿ ಸೀರ ಸಿಟಿ ರೈಕೆ ಸುತ್ತುಕೊಂಡ ಸಿಂಗಾರಮ್ಮ ಗೊಲ್ಲಮಲ್ಲಮ್ಮ ಕೋಡಲ ಗೊಲ್ಲಮಲ್ಲಮ್ಮ ಕೋಡಲ ನದಿ ಮುದುಲ ಕಿನ್ನೆರ ಸೀರ ಸಿಟಿ ರೈಕೆ ಸುತ್ತುಕೊಂಡ ಸಿಂಗಾರಮ್ಮ ಗೊಲ್ಲಮಲ್ಲಮ್ಮ ಕೋಡಲ ಗೊಲ್ಲಮಲ್ಲಮ್ಮ ಕೋಡಲ ನದಿ ಮುದುಲ ಕಿನ್ನೆರ ಸಿಟಿ ಸೀರ ಸಿಟಿ ರೈಕೆ ಸುತ್ತುಕೊಂಡ ಸಿಂಗಾರಮ್ಮ ಗೊಲ್ಲಮಲ್ಲಮ್ಮ ಕೋಡಲ ಗೊಲ್ಲಮಲ್ಲಮ್ಮ ಕೋಡಲ ನದಿ ಮುದುಲ ಕಿನ್ನೆರ ಸೀರ ಸಿಟಿ ರೈಕ ಸುತ್ತುಕೊಂಡ ಸಿಂಗಾರಮ್ಮ ಗೊಲ್ಲಮಲ್ಲಮ್ಮ ಕೋಡಲ ಗೊಲ್ಲಮಲ್ಲಮ್ಮ ಕೋಡಲ ನದಿ ಮುದುಲ ಕಿನ್ನೆರ ಸಿಟಿ ಸೀರ ಸಿಟಿ ರೈಕ ಸಿಟಿ ಸೀರ ಸಿಟಿ ರೈಕ ಸಿಟಿ ಸೀರ ಸಿಟಿ ರೈಕ ಸಿಟಿ ಸೀರ ಸಿಟಿ ರೈಕ ಸಿಟಿ ಸೀರ ಸಿಟಿ ರೈಕ ಸಿಟಿ ಸೀರ ಸಿಟಿ ಸೀರ ಸಿಟಿ ರೈಕ ಸುತ್ತುಕೊಂಡ ಸಿಂಗಾರಮ್ಮ ಗೊಲ್ಲಮಲ್ಲಮ್ಮ ಕೋಡಲ ಗೊಲ್ಲಮಲ್ಲಮ್ಮ ಕೋಡಲ ನದಿ ಮುದುಲ ಕಿನ್ನೆರ ಸಿಟಿ ಸಿಟಿ ರೈಕ ಸುತ್ತುಕೊಂಡ ಸಿಂಗಾರಮ್ಮ ಗೊಲ್ಲಮಲ್ಲಮ್ಮ ಕೋಡಲ ಗೊಲ್ಲಮಲ್ಲಮ್ಮ ಕೋಡಲ ನದಿ ಮುದುಲ ಕಿನ್ನೆರ ಗೊಲ್ಲಮಲ್ಲಮ್ಮ ಕೋಡಲಮ್ಮ ಗೊಲ್ಲಮಲ್ಲಮ್ಮ ಕೋಡಲಮ್ಮ పిల్లకు కాటికి నుంచికి బొట్టు పెట్టుకుంటావయ్యారమ్మా మల్లమల్లమ్మ కోడల మల్లమల్లమ్మ కోడల నది ముద్దుల కిన్నెరా పిల్లకు కాటిక నుంచికి బొట్టు పెట్టుకుంటేవయ్యారమ్మా మల్లమల్లమ్మ కోడల మల్లమల్లమ్మ కోడల నది ముద్దుల కిన్నెరా మల్లమల్లమ్మ కోడలమ్మ మల్లమల్లమ్మ కోడలమ్మ మల్లమల్లమ్మ కోడలమ్మ కోడలమ్మ కోడలమ్మ